ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣಿನ ಮಗ. ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕೆಎಂ ಕುಂಬಳ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಕೊನೆಯಲ್ಲಿ ಭಗವಂತಪ್ಪ ಪಂಚಕಟ್ಟಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನಾನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೇ ತೋ? ತೋ ಉಪಭೋಕ್ತಾ ಕೇ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನೀ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ್ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ? ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯಿ, ಉಪಭೋಕ್ತಾ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಈಗ ನಿತ್ಯಮೇಘ ಸಂದೇಶ. ಸಂದೇಶ, ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು, ಬಿಸಿಲಿನ ಪ್ರಖರತೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ. ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕೆಎಂ ಕುಂಬಳ ಅವರೊಡನೆ ಸಂದರ್ಶನ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ಅಪರೂಪದ ಕೃಷಿಕರನ್ನ ನಾವು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಸಾಕಷ್ಟು ಉನ್ನತಿಯನ್ನ ಅವರು ಕೃಷಿಯೊಳಗೆ ಸಾಧಿಸಿದವರು. ಕೃಷಿ ಮತ್ತು ಅವರ ಜೀವನ ಬೇರೆ ಅಲ್ಲ. ಅವರು ವಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಥರ್ಗ ಗ್ರಾಮದ ಶ್ರೀ ಕುಂಬಳ ಮಾಸ್ತರ್ ಅನ್ನುವಂಥವರು. ಮೂಲತಃ ಅವರು ಶಿಕ್ಷಕರಾಗಿದ್ರು ಕೂಡ ಕೃಷಿ ಕುಟುಂಬದಲ್ಲಿ ಅವರು ಹುಟ್ಟಿದ್ರಿಂದ ಆ ಕೃಷಿಯನ್ನ ತಮ್ಮ ಜೀವನವನ್ನಾಗಿ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಸಾಕಷ್ಟು ಪ್ರಯೋಗಗಳನ್ನ, ವಿಶೇಷವಾಗಿ ಈ ಸಾವಯವ ಕೃಷಿ ಅನ್ಬಹುದು ಅಥವಾ ನೈಸರ್ಗಿಕ ಕೃಷಿ ಅನ್ಬಹುದು, ಪರ್ಯಾಯ ಕೃಷಿ ಪದ್ಧತಿಗಳಲ್ಲಿ ಅವರು ಸಾಕಷ್ಟು ವಿಶೇಷವಾದದ್ದನ್ನ ಮಾಡಿ, ಪ್ರಯೋಗಗಳನ್ನ ಮಾಡಿ, ಏನೇನು ಪ್ರಯೋಗಗಳನ್ನು ಅವರು ಮಾಡಿದ್ರು, ಕೃಷಿ ಜೀವನವನ್ನ ಅವರು ಯಾವ ರೀತಿ ನಡೆಸಿಕೊಂಡು ಬಂದ್ರು ಅನ್ನೋದನ್ನ ಇವತ್ತಿನ ದಿವಸ ಅವರಿಂದ ಕೇಳೋಣ. ನಮಸ್ಕಾರ ಕುಂಬಳ ಮಾಸ್ಟರ್. ನಮಸ್ಕಾರ. ಮೂಲಭೂತವಾಗಿ ಅಧ್ಯಯನ ಕೃಷಿ, ಸ್ವಾವಲಂಬಿ ಕೃಷಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಏನೇನೋ ನಾನಾ ತರದ ಹೆಸರುಗಳನ್ನೇ ಇಟ್ಟುಕೊಂಡು ಬಂದಿದ್ರು ಕೂಡ ರೈತರಾದವ್ರು ನಾವು ಹಿರಿಯರು ಏನ್ ಹೇಳ್ಯಾರ ಅದನ್ನು ಕೇಳಿದೇವಿ, ವಿಜ್ಞಾನಿಗಳು ಏನ್ ಹೇಳ್ಯಾರ ಅದನ್ನು ಕೇಳಿದೆವು, ಕೃಷಿ ಆಫೀಸರ್ ಏನ್ ಹೇಳ್ಯಾರ ಅದನ್ನು ಕೇಳಿದೆವು, ಇಂದ ಫುಕೋಕ ಹೇಳಿದ್ದು ಕೇಳಿದೆವು, ರಾಜೀವ್ ದೀಕ್ಷಿತ್ ಅವ್ರು ಹೇಳಿದ್ದು ಕೇಳಿದೆವು, ಸುಭಾಷ್ ಪಾಳೇಕರ್ ಹೇಳಿದ್ದು ಕೇಳಿದೆವು, ಮತ್ತ ಶಿವಮೊಗ್ಗದ ಪ್ರಫುಲ್ ಚಂದ್ ನಾಲ್ಕನೇ ಕುಳೆ ಬೆಳೆದು ತೆಗೆದಿದ್ದು ಅವ್ರದ್ದು ಕೇಳಿದೆವು. ಎಲ್ಲಾರದು ಕೇಳಿ ನಮಗೇನಾಗ್ತದ ಅದು ಸಾಧ್ಯ ಇದ್ದಷ್ಟು ನಾವು ನಮ್ಮ ವೃತ್ತಿಯಲ್ಲಿ ಮಾಡ್ಕೋತ ಜಯ ಗಳಿಸ್ಕೋತ ಹೊಂಟಿವಿ. ಯಾವ ಕೃಷಿನೂ ಕೆಟ್ಟಲ್ಲ, ನಮಗೆ ಯಾವ್ದು ಸಾಧಿಸದ ಅದೇ ನಮ್ಗೆ ಒಳ್ಳೆಯದು ಅನ್ನುವ ತತ್ವ ನಂಬಿ ಹೊಂಟವರಲ್ಲಿ ನಾನು ಒಬ್ಬ. ಈಗ ಕೃಷಿಗೆ ಮೂಲ ಪಂಚಮಹಾಭೂತಗಳು ಭೂಮಿ, ವಾಯು, ಆಕಾಶ, ನೀರು, ಸೂರ್ಯ. ಇವುಗಳ ಅವಶ್ಯ ಬಹಳ ಅದ. ಪ್ರತಿಯೊಂದು ಆ ಪ್ರಮಾಣದಲ್ಲಿ ಆ ಕೃಷಿಗೆ ಒದಗದ್ರೆ ಆ ಬೆಳಿ ಬರ್ತದ, ಇಲ್ಲಿ ಕಂದ್ರ ಬರುವುದಿಲ್ಲ ಅನ್ನೋ ತತ್ವಕ್ಕ ಸಹಪಾಠಿಗಳಿಂದಾಗಲಿ, ಗುರು ಹಿರಿಯರಿಂದಾಗಲಿ, ಮತ್ತೆ ಶ್ರೇಷ್ಠ ಕೃಷಿ ವಿಜ್ಞಾನಿಗಳ ಸಂಪರ್ಕದಿಂದಾಗಲಿ ಕಂಡುಕೊಂಡಂತ ಒಂದು ಅನುಭವ ನಂದು. ಇದಕ್ಕ ಕೃಷಿಗೆ ಮೂಲ ಆಕಳು ಅಂತ ನಮ್ಮ ಹಿರಿಯರು ಹೇಳಿದ್ರು. ಗೋಮಾತೆ 33 ಕೋಟಿ ದೇವತೆಗಳನ್ನ ಹೊಟ್ಟೆಯಲ್ಲಿ ಅದಾವ. ಇಂದು ನಾವು ಅದನ್ನ ಹೆಂಗ್ ಬರೆಸಿಕೊಂಡಿದ್ದೇವೆ ಅಂದ್ರೆ ವಿಜ್ಞಾನಿಗಳಿಂದ 33 ಕೋಟಿ ಬ್ಯಾಕ್ಟೀರಿಯನ್ ವೃದ್ಧಿಪಡಿಸುವಂತ ಗುಣ ಆಕಳಿನಲ್ಲಿ ದೇವರೇ ದಯಪಾಲಿಸಿದನು. ಉಳಿದ ಪ್ರಾಣಿಗಳಲ್ಲಿ ಅದಾವ, ಅದರಷ್ಟು ಉತ್ಕೃಷ್ಟವಾದ ಹೇರಳವಾಗಿಲ್ಲ. ಅದರಿಂದ ನಾವು ಸಗಣಿ, ಮೂತ್ರ, ಹಾಲ, ಅದರ ಪ್ರತಿಯೊಂದು ವಸ್ತುವಿನಿಂದ ನಾವು ಉಪಯೋಗ ಮಾಡಿಕೊಂಡೆ ಬಂದ್ರ ನಮ್ಮ ಕೃಷಿಗೆ ಒಂದು ಪಾಯ ಬಂದೋಬಸ್ತ ಹಾತದಲ್ಲಿ ತಿಳ್ಕೊಂಡ್ರಲ್ಲಿ ನಾವು ಒಬ್ಬ. ಈಗ ಬೆಕ್ಕಿನ ಜೀವನ ನಾವು ಅರ್ಸ್ಕೊಂಡು ನಡೆದೆ ಅಂದ್ರ ನಾವು ಸುಧಾರಣೆ ಆಗ್ತೀವಿ, ಬಿಟ್ಟೆವಂದ್ರೆ ನಾವು ಹಾಳಾಗಿ ಹೋಗ್ತೇವೆ. ಏನು ಅದು ಏಕೀಧ್ವನಿ ಮಾಡಿದ್ ತಗದು ಮುಚ್ಚಿ ಬರ್ತದ. ನಾವು ಮಾತ್ರ ಎಲ್ಲಾ ಕಡೆ ಹೋಗೋದು ವಾಯುಮಾಲಿನ್ಯ ಮಾಡ್ತೇವೆ, ಹೊಲಸ ಮಾಡ್ತೇವೆ, ನಮ್ದು ಉತ್ಪನ್ನ ಕೆಡಿಸ್ಕೋತೀವಿ. ಅದು ಮೊದಲು ಕಲಿಬೇಕು ನಾವು. ಅದು ಮೊದಲು ಕಲಿಬೇಕಂದ್ರ ಗೋಬರ್ ಗ್ಯಾಸ್ ಅನಿಲ ಯಂತ್ರವನ್ನು ಸ್ಥಾಪಿಸಬೇಕು. ಗೋಬರ್ ಗ್ಯಾಸ್ನಲ್ಲಿ ಏನದ ಒಂದು ಮಿಥೇನ್ ಅನಿಲವನ್ನು ಕಡೆಗೆ ತೆಗೆದು ಅದು ನಾವು ದೀಪಕ್ಕಾಗಲಿ, ಉರುಳಕ್ಕಾಗಲಿ, ಲೈಟಕ್ಕಾಗಲಿ, ಮತ್ತದು ಈಗ ಬಯೋಡೈಜೆಸ್ಟ್ ಮಾಡಿ ನಾವು ಜನರೇಟ್ ಆನ್ ಮಾಡಿಕೊಂಡು ನಮ್ಮ ವಿದ್ಯುತ್ ಅನ್ನು ನಾವೇ ನಮ್ಮ ಸಗಣಿಯಿಂದ ಮಾಡ್ಲಕತ್ತೀವಿ. ಈ ಕೆವಿಕೆ ಬಿಜಾಪುರದವರಿಂದ ಹೊಂಗಿ ಹಚ್ಚಿದೇವೆ ಬಯೋಡೀಸೆಲ್ಕ. ಈಗ ಅದು ಕಾಯಿ ಬತ್ತಂದ್ರ 20 ಗ್ಯಾಸ್ ಡೀಸೆಲ್ ಬಯೋಡೀಸೆಲ್ 80 ನಮ್ಮ ಗ್ಯಾಸ್ ಇಂದ ನಮ್ಮದೇ ಆದ ಒಂದು ಜನರೇಟರ್ 12 ತಾಸು ಓಡ್ತದೆ ಡೈಲಿ. 12 ತಾಸು ಇದ್ದಂತೆ ನಮ್ಮ ಸ್ವಾವಲಂಬಿಯಲ್ಲಿ ಬೆಳೆದಂತ ವಿದ್ಯುತ್ ನಾವು ಯಾರ ಅವಲಂಬಿತ ಆಗಿಲಾರ್ದೇನೆ ನಾವು ಮಾಡಿಕೊಂಡು ಹೋಗ್ಬೇಕಂದ ಒಂದು ವ್ಯವಸ್ಥಿತವಾದ ರೀತಿಯನ್ನು ನಾವು 2002 ಅನುಷ್ಠಾನ ತಂದೀನಿ. ಅದರಿಂದ ಚಾಪ್ ಕಟ್ರ ಚಾಲು ಮಾಡ್ತೀನಿ, ಗಿಟ್ನಿ ಗಿಣ್ಣಿ ಚಾಲು ಮಾಡ್ತೀನಿ, ನೀರ್ ಎತ್ತೀನಿ, ಸ್ಲರಿ ಎತ್ತೀನಿ, ಮತ್ತೆ ಇದೆಲ್ಲಾನು ಮಾಡಿ ಈಗ ಬಯೋಡೈಜೆಸ್ಟ್ ಅಂತ ಹೇಳಿ ಒಂದು ನೂತನವಾಗಿ ಮಾಡಿದ್ದಕ್ಕೆ ಎಲ್ಲಾ ಲಿಕ್ವಿಡ್ ಮಾಡಿ ನೀರ್ನ ಕೂಡ ಅದನ್ನ ಬಿಟ್ಟು ಬರೀ ವಾಲ್ ಆಪರೇಟ್ ಮಾಡಿಕೊಳ್ಳುವಂತ ಒಂದು ವಿಚಾರದಲ್ಲಿ ನಾನು ಇಂದ ಒಕ್ಕಲ್ತನ ಮಾಡಕತ್ತೀನಿ. ಮೊದಲು ನೀಡುದು ನಾನು ಒಕ್ಕಲ್ತನ ರೇಟ್ ಉತ್ಪನ್ನ ಯಾವ್ದಕ್ಕೆ ಹೆಚ್ಚದ. ಜ್ವಾಳಕ್ಕೆ ಒಂದಿನ ಹೆಚ್ಚಿತ್ತು, ಜ್ವಾಳನೆ ಬೆಳೆದಿನಿ, ಉತ್ಕೃಷ್ಟ ಹಾದಿನ ಹಿಡಿದಿನಿ. ಉಳ್ಳಾಗಡ್ಡಿ ಬೆಲೆ ಇತ್ತು, ಉಳ್ಳಾಗಡ್ಡಿ ಬೆಳೆದಿನಿ, ಉತ್ಕೃಷ್ಟ ಮಟ್ಟದಲ್ಲಿ ಬಂದಿನಿ. ರೇಷ್ಮೆ ಮಾಡಿನಿ, ಉತ್ತರ ಕರ್ನಾಟಕದಲ್ಲಿ ಶ್ರೇಷ್ಠ ರೇಷ್ಮೆಗಾರತ್ವ ಅನಿಸ್ಕೊಂಡಿನಿ. ಯಾಕೆ ಉದ್ದೇಶ ಏನು, ಈ ಪಂಚಮಹಾಭೂತಗಳಲ್ಲಿ ಆಕಳದಿಂದ ಸಿಕ್ಕಂತ ಮೂಲ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಮಾಡಿದ್ರಿಂದ ನನ್ನ ಉತ್ಪನ್ನ ಹೇರಳವಾಗ್ಯದ, ಖರ್ಚು ಬಹಳ ಕಡಿಮೆ. ರೇಷ್ಮೆಗೆ ಅಂದಾಗ ರಸಗೊಬ್ಬರ ಔಷಧ ಹೊಡೆದ್ರೆ ಅದು ನಾಶ ಆಗಿ ಹೋಗ್ತದೆ. ಉಳಿದ ಅಳದೊಳ ಬೆಳೆ ಏನೇ ಬಂದಿತ್ತು ಅದು ಹೊಡ್ಲಿಲ್ಲ ಅಂದ್ರೆ 100 ಕ್ಕೆ 100 ಇಂದ ನಾನು ರೇಷ್ಮೆಯಲ್ಲಿ ಒಂದು 100 ಮೊಟ್ಟೆಯಲ್ಲಿ 80 ಕೆಜಿ ಈಳು ತೆಗಿಬೇಕಂದ್ರ ನಾವು ಈ ಪರ್ಯಾಯ ವ್ಯವಸ್ಥೆ ಕೃಷಿ ಮಾಡಿದ್ರೆ ಸಾಧ್ಯ. ಇಲ್ಲಿ ಕಂದ್ರೆ ಏನೂ ಅಲ್ಲ. ಈಗ ಆ ದಶೆಯಲ್ಲಿ ಸಾವಯವರನ್ರಿ ಪರ್ಯಾಯ ವ್ಯವಸ್ಥೆ ಇಲ್ಲಂದ್ರಿ ಆ ಬೆಳೆ ಇಂದ ದೆಹಲಿ ಯೂನಿವರ್ಸಿಟಿಯಿಂದ ಬಂದಂತ ಒಬ್ಬ ರೇಷ್ಮೆ ಲೇಡೀಸ್ ಆಫೀಸರ್ ನಮ್ಮ ಅಥಣಿಯಲ್ಲಿ ನಮ್ಮ ರೇಷ್ಮೆ ಕೂಡ 100 ಮಾಡ್ಕೊಂಡು ಹೋಗಿ ಇಂದ ನೀವೊಂದು 2000 ರೂಪಾಯಿ ಬೇಡದ್ರು ನೀವು ಬೇಡದಷ್ಟು ರೊಕ್ಕ ಕೊಡ್ತೀನಿ ನೂತ್ ತೆಗೆದು ಕೊಡ್ರಿ ಅಂತ ಹೇಳಿದಾಗ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟವರಲ್ಲಿ ನಾನು ಒಬ್ಬ. ಆ ರೇಟ್ ನಾವು ನೀವು ಹೇಳಿದ್ ಕೊಡ್ತೇವೆ, ಮಾಲ್ ನಮ್ ಬೆಳಿದ್ ಕೊಡ್ರಿ ಅಂದಿದ್ದು. ಮತ್ತೆ ನಾವು ಬೆಳೆದಂತ ಉತ್ಕೃಷ್ಟವಾದಂತ ಒಂದು ಕಾಲ ಒಕ್ಕಲ್ತನದಲ್ಲಿ ಕಾಳ ಕಡೆಗೆ ಶ್ರೇಷ್ಠ ಇತ್ತು. ಇಂದ ಕಾಳ ಕಡೆಗೆ ಯಾರಿಗೆ ಬೇಕಾಗಿರೋ ರೇಟ್ ಅಂತೂ ಇಲ್ಲೇ ಇಲ್ಲ. ಯಾಕಿಲ್ಲೋ ಅಂದಕ್ಕಿಂತ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆ ಉಷ್ಣ ವಲಯದ್ದು, ನಾವು ಲಿಂಬಿಗೆ ಪ್ರಸಿದ್ಧ. ಲಿಂಬಿನೇ ಒಂದು 20 ಫೂಟಿಗೆ ಒಂದೊಂದು ಅಗಿ ಹಚ್ಚಿ ಒಂದು ಎಕರೆಕ ಒಂದು 100 ಗಿಡ ಕೊಂಡಿರ್ತಾವ. ಕನಿಷ್ಠ ನಮ್ಮ ಇಂಡಿ ತಾಲೂಕಿನಲ್ಲಿ 5-9 ಸಾವಿರಕ್ಕೆ ಹಣ್ಣು ಹೊರಡ್ತದೆ. ಒಂದು ವರ್ಷಕ್ಕೆ ಒಂದು ಗಿಡ 3 ಸಲ ಕಾಯಿ ಆಗ್ತದ. ನಾವು ಹಿಂದಿನ ಒಂದು 50 ರೂಪಾಯಿ ರೇಟ್ ಹಿಡ್ಕೊಂಡು ಅಂದ್ರು 5 ಗಿಡಕ್ಕಂದ್ರ 200 ರೂಪಾಯಿ ಅಂದಾಜ. ಒಂದ್ 100 ಗಿಡ ಅಂದ್ರೆ 1 ಲಕ್ಷ ರೂಪಾಯಿ. ಇಂದ ಅದು ರೇಟ್ 100 ಇಲ್ಲ 200 ಇಲ್ಲ 500 1000 ಒಳಗ್ ಬರಲ್ದ. ಈಗ ಯಾಕೆ ಈಗ ಎಲ್ಲಾನು ತುಟ್ಟಿ ಆಗ್ಯದ. ಈಗ ಅದರ ರೇಟ್ ಅಂತೆ ಈಗ ಒಕ್ಕಲಿಗೆ ನನಗೆ ಯಾವಾಗ ಪಡ್ತಾರ ಮಾಡುವ ಹೊತ್ತಿನಾಗ ನಾವು ಈ ಪಂಚಮಹಾಭೂತಗಳಿಂದ ಕೂಡಿದ್ದು ಈ ಗೋಬರ್ ಗ್ಯಾಸ್ ಸಿಲಿಂಡರಿಂದ ಬಯೋಡೈಜೆಸ್ಟ್ ಅಂತ ಮಾಡಿದ್ವಿ. ಬಯೋಡೈಜೆಸ್ಟ್ ಆದ ವಿನೂತನ ಇದು ನಮ್ಮಲ್ಲಿ ಸಸ್ಯಜನ್ಯ ನಿರ್ಜೀವ ತ್ಯಾಜ್ಯ ವಸ್ತು, ಪ್ರಾಣಿಜನ್ಯ ನಿರ್ಜೀವ ತ್ಯಾಜ್ಯ ವಸ್ತುಗಳನ್ನೆಲ್ಲಾನು ಉಪಯೋಗ ಮಾಡಿಕೊಂಡು ಅದು ವಿನೂತನವಾದ ಇದು ಮಾಡಿಕೊಂಡಿದ್ದೆವು. ಅದರಲ್ಲಿ ಲಿಕ್ವಿಡ್ ರಸಸಾರ ಕೊಟ್ಟೆವಂದ್ರ 16-18 ಒಬ್ಬರಲ್ಲಿ ಬಂದದ. 18 22 ಪೋಷಕಾಂಶಗಳದಾವ ಅಂತ ಬಂದದ. ಇದು ಯಾಕೆ ಹೆಚ್ಚು ಕಡಿಮೆ ಆಗ್ತದ ಒಂದು ವಿಚಾರ ಮಾಡಿದಾಗ, ನಾವು ಆ ಬಯೋಡೈಜೆಸ್ಟ್ ರಾ ಮಟೀರಿಯಲ್ ಒದಗಿಸುವಲ್ಲಿ ಭೂಮಿಯಲ್ಲಿ ಬೆಳೆದಂತ ನಾನಾ ತರದ ಸಸ್ಯಗಳನ್ನೆಲ್ಲನೂ ಅದರಲ್ಲಿ ಫೀಡಿಂಗ್ ಮಾಡಿದೇವಂದ್ರ ಅದು ಉತ್ಕೃಷ್ಟವಾದಂತಹ ಒಂದು ಪರಿಣಾಮ ತೋರಿಸ್ತದ. ಬರೇ ನಾವು ಒಂದೇ ಜ್ವಾಳ ಒಂದೇ ಹಾಕುದು, ಮೆಕ್ಕೆಜೋಳ ಕಟ್ಟಿಗೆನ ಒಂದೇ ಹಾಕುದು, ತೊಗರಿ ಕಣ್ಣು ಒಂದೇ ಹಾಕುದು, ಅದಲ್ಲ ಎಲ್ಲ ತರದ ಭೂಮಿಯ ಮೇಲೆ ಏನ್ ನಿರ್ಜೀವ ತ್ಯಾಜ್ಯ ವಸ್ತು ಇರ್ತದ ಬಳದು ಅದ್ರಾಗ ಕಲ್ಲ ಮಣ್ಣ ಕಾಜ ಪ್ಲಾಸ್ಟಿಕ್ ಬಿಟ್ಟು ಎಲ್ಲಾನು ಹಾಕ್ತಿವಿ, ಹಾಕಿ ಅದು ರಸಸಾರ ಬಿಡ್ತೀವಿ. ಆಮೇಲೆ ಆಕಳದಿಂದ ತಯಾರಾದಂತ ಪರ್ಯಾಯ ವ್ಯವಸ್ಥೆಯಲ್ಲಿ ಬಂದಾಗ ಬೀಜೋಪಚಾರ ನಾವು ನಮ್ಮ ರೈತ ಅಜ್ಜ ಮುತ್ತಜ್ಜ ಆಕಳ ಮೂತ್ರದಲ್ಲಿ ಅವನ ಆಗ ಪಶುಪಾಲನೆಯಲ್ಲಿ ಆಕಳೆ ಪ್ರಧಾನ ಪಾತ್ರ ವಹಿಸಿತ್ತು. 33 ಕೋಟಿಗಳ ದೇವತೆಗಳಿದಾರ, 33 ಕೋಟಿ ಬ್ಯಾಕ್ಟೀರಿಯಾ ವರ್ಧಿಪಡಿಸಿಕೊಂಡು ಅದರಂತೇಳಿ ಹುತ್ತದ ನಾವು ನಮ್ಮ ಅಪ್ಪ ನಮ್ಮ ಅಜ್ಜ ಅಂತಂದ ಅಲ್ಲಗಳಿವಿ. ಈಗ ನಮ್ಮ ಆಸೆ ಇರಲಿ, ಅತಿ ಆಸೆ ಇರಬಾರ್ದು. ಅತಿ ಆಸೆಯಿಂದ ನಾವು ಹೆಚ್ಚು ಉತ್ಪನ್ನ ತೆಗಿಬೇಕಂತೇಳಿ ನಾವೆಲ್ಲ ಹಾಳಾಗಿದ್ದೆವು. ಗಪ್ ಕೂತೇವಂದ್ರೆ ಸಮಸ್ಯೆನೆ ಹುಟ್ಟಲಿಕ್ಕಂದ್ರೆ ಮುಂದಿನ ಕೆಲಸ ಸರಳ ನಡೀತದ ಅಂತೇಳಿ ಈ ವ್ಯವಸಾಯದಲ್ಲಿ ಪದ್ಧತಿಯಲ್ಲಿ ದಿಟ್ಟ ಹೆಜ್ಜೆನ ಇಟ್ಟವರಲ್ಲಿ ನಾನು ಒಬ್ಬ. ಕುಂಬಳ ಮಾಸ್ಟರ್, ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ತಾವು ಹೇಳ್ತಾ ಇದ್ರಿ ಸಾಕಷ್ಟು ಬೆಳೆಗಳನ್ನ ಆಯಾ ಕಾಲಕ್ಕೆ ತಾವು ಬೆಳೆದಿರಿ ಅನ್ನೋದ್ರ ಬಗ್ಗೆ, ರೇಷ್ಮೆ ಬೆಳೆದ್ರಿ, ಜೋಳ ಬೆಳೆದ್ರಿ, ಮೆಕ್ಕೆಜೋಳ ಬೆಳೆದ್ರಿ, ಲಿಂಬೆ ಬೆಳೀತಾ ಇದ್ರಿ. ಈಗ ತಾವು ಇಂಥ ಒಂದು ಬೆಳೆ ಬೆಳಿಬೇಕಾದ್ರ ಪ್ರೇರಣೆ ಏನು, ತಾವೇನಾದ್ರೂ ಮಾರ್ಕೆಟ್ ಅನ್ನ ಸ್ಟಡಿ ಮಾಡಿ ಅದ್ರ ಪ್ರಕಾರ ನಾವು ಸರಬರಾಜು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಮಾಡಿದ್ರು, ಅಥವಾ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅನ್ನುವಂತಹ ಒಂದು ಹಂಬಲದಿಂದ ಬೆಳೆದ್ರು? ಈ ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ ಬೇರೆ ಬೇರೆ ಮಾರ್ಕೆಟ್ ಜ್ಞಾನ, ನಾನು ಒಬ್ಬ ಬಡ ರೈತನ ಮನೆಯಲ್ಲಿ ಹುಟ್ಟಿದಂತ ಒಬ್ಬ, ನನಗ ಏನ್ ಬೆಳೆದಿನಿ ಮಾರ್ಕೆಟ್ ನಾಗ ಏನ್ ರೇಟ್ ಕೊಡ್ತಿದ್ರು ದಲಾಲಿಯರು. ಅವ್ರು ಏನ್ರಿ ಇಂದ ಉಳ್ಳಾಗಡ್ಡಿಗೆ ರೇಟ್ ಕೊಟ್ಟಾಗ ಉಳ್ಳಾಗಡ್ಡಿ ಬೆಳೆದಿನಿ, ಹತ್ತಿಗೆ ರೇಟ್ ಕೊಟ್ಟಾಗ ಹತ್ತಿ ಬೆಳೆದಿನಿ, ಜ್ವಾಳಕ್ಕೆ ರೇಟ್ ಕೊಟ್ಟಾಗ ಜ್ವಾಳ ಬೆಳೆದಿನಿ, ಗೋಧಿಗೆ ರೇಟ್ ಕೊಟ್ಟಾಗ ಗೋಧಿ ಬೆಳೆದಿನಿ. ಈಗ ಒಂದ್ 55 ದಶಕಗಳಿಂದ ಕಾಳು ಕಡಿಗಳ ಬೆಳೆನೆ ಬಹಳ ಕುಂಠಿತ ಆಗಲಕತ್ತು, ಅದ್ ಬಿಟ್ಟು ಬಿಟ್ಟೆವು. ಹಾರ್ಟಿಕಲ್ಚರ್ ಕ್ರಾಪಿಗೆ ಉತ್ತಮ ರೇಟ್ ಬಂದದ. ನಮ್ಮ ಮಾಲ್ ನೋಡಿ ವ್ಯಾಪಾರಸ್ಥರು ಬಜಾರಿ ರೇಟ್ ಇಂದ ನಾವು ತುಲನಾ ಮಾಡಿಲ್ಲ, ಆದ್ರೂ ಆ ಸಮೂಹದಲ್ಲಿ ಎದೀವಿ. ಈಗ ಮಧ್ಯಮ ಪೇಪರ್ ಅಲ್ಲಿ ಆಫೀಸ್ ಅಲ್ಲಿ ಕಚೇರಿಗಿಂತ ಈಗ ಫೋನ್ ಮೇಲೆ ಕಾಂಟ್ಯಾಕ್ಟ್, ಫ್ಯಾಕ್ಸ್ ಮೇಲೆ ಕಾಂಟ್ಯಾಕ್ಟ್ ಅದಾವ. ದೇಶದ ಯಾವ ಕಂಪ್ಯೂಟರ್ ಬಂದಾವ, ಈಗ ಫೀಡಿಂಗ್ ಮಾಡಿ ನಾವು ಎಲ್ಲಿ ಬೇಕಾದಲ್ಲಿ ರೇಟ್ ಯಾವದಕ್ಕದ ಅನ್ನೋದು ಕ್ಷಣ ಕ್ಷಣಕ್ಕೆ ನಾವು ವಿಚಾರ ಮಾಡ್ಕೋಬಹುದು. ಆ ಸಮೂಹದಲ್ಲಿ ನಾ ಅದೇನು ಹೊರತಾಗಿ ನನಗೆ ಅದು ಮೇಂಟೈನ್ ಮಾಡೋದು ಆಗಿಲ್ಲ. ಆದ್ರೂ ಕೂಡ ಈಗ ನಮ್ಮಲ್ಲಿ ಎಲ್ಲರೂ ನಿಂಬಿಕಾಯಿ ಒಂದು ಲೋಡ್ ಬಿಗಿತ್ತು, ನಾವು ಮೂರಾಗಿ ಬಿಗಿತ್ತೇವು. ಎಲ್ಲಿ ಮಾರ್ಕೆಟ್ ಅದ ಅಲ್ಲಿ ಕಳಿಸ್ತೀವಿ. ಮೆಕ್ಕೆಜೋಳ ರೇಟ್ ಈಸ್ತನ ಏನು ರೇಟ್ ಇದ್ದಿಲ್ಲ, 1,000 ಆಗೋಯ್ತು. ಈಗ ಮತ್ ಸರ್ಕಾರದವರು 840 ರೂಪಾಯಿ ಘೋಷಣೆ ಮಾಡ್ಯಾರ, ಮತ್ತೆಲ್ಲ ಅವಾಗ ಕೊಟ್ಟು ಕಳಿಸೋದು. ಯಾವುದೇ ಮಾಲ್ ನಮ್ದೊಂದು ವೈಶಿಷ್ಟ್ಯ, ಕೃಷಿ ವೈಶಿಷ್ಟ್ಯ, ನಾನು ಬೆಳೆದ ಮಾಲ ಮಾರ್ಕೆಟ್ ನಲ್ಲಿ ವರ್ಷದಲ್ಲಿ ಯಾವಾಗ ರೇಟ್ ಬರ್ತದ ಅನ್ನೋದು ಒಂದು ನಾನು ಸಾಮಾನ್ಯ ನನ್ನ ಹಿರಿಯರಿಂದ ಬಂದ ತಿಳುವಳಿಕೆ. ಉದಾಹರಣೆ ಜೋಳ ತೆನಿ ಹೋಗುವಾಗ ತೆನಿ ಹೋಯ್ತು ಅಂತಂತಾರ, ಅಂದಾಜ ಅದು ಎಳ್ಳಮಾಸಿ ಅಥವಾ ತೆನಿ ಬಂದ ಕಾಲ ಎಳ್ಳಮಾಸಿ ಕಾಲ ಅವಾಗೆ ಅದ ರೇಟ್ ಹೆಚ್ಚು ಬರ್ತದ. ಶೇಂಗಾದ ರೇಟ್ ಹೆಚ್ಚಬಹುದು, ಶೇಂಗಾ ಬಿತ್ತುವಾಗೆ ಬರ್ತದ. ಗೋಧಿ ರೇಟ ಗೋಧಿ ಬಿತ್ತಾಗೆ ಬರ್ತದ. ನಾನು ಬೆಳೆದ ಮಾಲೆಲ್ಲ ರೇಟ್ ಹೆತ್ತರಿದ್ದ ಮಾಡೇನೆ ಬೆಳೆದು ನಾ ಮಾಡಿನ ಹೊರತಾಗಿ ಎಲ್ಲರೇ ಬಡ್ಡಿ ಹಂಗ ತಂದು ಅದು ತಂದು ಆ ಬೆಳೆ ಬರುಕಿತ್ತ ಪೂರ್ವದಲ್ಲಿ ಅವರೇ ರಾಶಿ ಮಾಡ್ಕೊಂಡು ಹೋಗುವಂತ ಜೀವನ ನಾನು ಸಾಗಿಸಿಲ್ಲ. ಇದೇ ಒಂದು ನಾವು ಜೀವನದ ಗುಟ್ಟು. ಈಗ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ತಮ್ಮ ಒಂದು ಭಾಗದೊಳಗ ರೇಷ್ಮೆ ಅಷ್ಟು ಪ್ರಚಲಿತ ಇರಲಿಲ್ಲ ಆ ಸಂದರ್ಭದೊಳಗ, ಆದ್ರೂ ಕೂಡ ತಾವು ರೇಷ್ಮೆಯನ್ನು ಬೆಳೆದಿರಿ, ಅದರೊಳಗೆ ಸಾಕಷ್ಟು ಯಶಸ್ಸನ್ನು ಕೂಡ ಸಾಧಿಸಿದ್ದೀರಿ. ಈ ರೇಷ್ಮೆ ಬೆಳಿಬೇಕು ಅನ್ನುವಂತಹ ಒಂದು ವಿಚಾರ, ಒಂದು ಪ್ರೇರಣೆ ನಿಮ್ಗೆ ಹೆಂಗ್ ಬಂತು, ಯಾರು ಅದನ್ನ ನಿಮ್ಮ ತಲೆಯೊಳಗೆ ಹಾಕಿದ್ರು? ನಾನು ಅಥರ್ಗದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ರೇಷ್ಮೆ ಇಲಾಖೆ ಒಂದು ನಮ್ಮ ಸ್ಕೂಲ್ ನಲ್ಲಿ ಒಂದು ಕಾರ್ಯಾಗಾರ ಮಾಡ್ತೇವ್ರಿ ಸರ್, ನಮಗೊಂದು ರೂಮ್ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡ್ರು. ನಮಗ ಮೇಲಾಧಿಕಾರಿಗಳ ಆದೇಶನಿತ್ತು, ಸಾಮೂಹಿಕವಾಗಿ ಒಳ್ಳೆಯ ಕೆಲಸ ಇತ್ತಂದ್ರ ಒಂದು ಸಹಕಾರ ಕೊಡ್ರಿ ಅಂತ. ಆ ರೀತಿ ತೆಗೆದುಕೊಟ್ಟೆವು. ಅವ್ರು ಒಂದಿನ ಮಾಡಿದ್ರು, ನಮ್ಮ ತೋಟಕ್ಕೆ ಬರ್ತೀರೇನ್ರಿ ಸಾಹೇಬ್ರು ನೋಡಾಕತ್ತೀರಿ ಅಂತಂದಾಗ, ಏ ಉತ್ಕೃಷ್ಟ ಬರ್ತದ ತಂದ್ರು. ಆವಾಗ ಉತ್ಕೃಷ್ಟ ಬರ್ತದ ತಂದಾಗ ರೇಷ್ಮೆ ಹಾಕಿಬಿಟ್ಟು ನಾನು. ಗೊಬ್ಬರ ಅಂದ್ರೆ ತಿಪ್ಪಿ ಗೊಬ್ಬರ, ದನಗಳ ಗೊಬ್ಬರ, ಇದ್ರ ಮೇಲಿಂದೇ ನಾನು ಬೆಳೆವ. ಇಷ್ಟು ರೇಷ್ಮೆ ಬತ್ತದು, 3 ಎಕರೆ ರೇಷ್ಮೆ ಹತ್ತದಾಗ್ರಿ. 1.5 ತಿಂಗಳಿಗೆ 6.5-7 ಫೂಟ್ ಎತ್ತರ ಬರ್ತಿತ್ತು. ಬೆಕ್ಕ 1 ಎಕರೆಕ 400 ರೇಂಜ್ ಮೇಯ್ತಿದ್ದು. ಅವಾಗ ಹಳದಿ ಗೂಡು ಮಾಡ್ತಿದ್ದೆವು. 3 ಎಕರೆಕ 300 ಗೂಡು 2 ಭಾಗ ಮಾಡಿದಾಗ 400-500-600 ರೇಂಜ್ ತಕ ಮೇಯ್ಸಿನಿ. ರಾಮನಗರ ದೊಡ್ಡ ಮಾರ್ಕೆಟ್ ನಲ್ಲಿ ಹೋದಾಗ, ಏನ್ ರೈತ ಅಲ್ಲ ನೀನು ವ್ಯಾಪಾರಿಗೆ ಇದೀ ಅಂತ ಹೇಳಿ ನನಗಂದಾಗ, ಈ ಮಾತು ಇಂಥವ್ರಿಗೆ ತಂದಾಗ ತತ್ಕ್ಷಣನೆ ನಿಲಾವ್ ಬಂದಿಟ್ಟು ಆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫ್ ಸಿರಿಕಲ್ಚರ್ ಗೆ ನಾನು ಫೋನ್ ಮಾಡಿದಾಗ ಅವ್ರು ಪ್ರತ್ಯಕ್ಷ ಅಲ್ಲಿ ಬಂದು ಅವ್ರ ರೈತರದಾರ ಬೆಳೆದಾರ ಅಂತೇಳಿ ಒಮ್ಮ ನನಗೇನಲ್ಲಿ ಪ್ರೋತ್ಸಾಹ ಕೊಟ್ರು. ಅದು ನನ್ನ ರಾಜ್ಯದಾದ್ಯಂತ ನನ್ನನ್ನು ಅದನ್ನು ಎತ್ತರ ಸ್ಥಾನದಲ್ಲಿ ಮೆರೆಸೋ ಉದ್ಯೋಗ ರೇಷ್ಮೆ. ಅದು ಅದಕ್ಕೊಂದು ನನ್ನ ಕೃಷಿನೇ. ಅದ್ರ ರಸಗೊಬ್ಬರ ಇರಲಿಲ್ಲ ಅಂದ್ರೆ ಬರ್ತದ, ಔಷಧ ಹೊಡಲಿಲ್ಲಂದ್ರೆ ಬರ್ತದ. ಮೂಲ ಭೂಮಿ ತಯಾರು ಮಾಡ್ಕೊಂಡು ಸತ್ತೋಯ್ತ ಭೂಮಿ ತಯಾರು ಮಾಡಿಕೊಂಡು ನೀರಿತ್ತಂದ್ರ ವರ್ಷದಲ್ಲಿ 6 ಪೀಕ್ ತೆಗೆದಿನ. ಈಗ 10 ವರ್ಷಗಳ ಕಾಲ ಮಳೆ ಹೋಯ್ತು, ಇದ್ದ 6 ಎಕರೆ ರೇಷ್ಮೆ ಎಲ್ಲ ಹಾಳಾಗಿ ಬರೀ 2.5 ಎಕರೆ ಇಟ್ಟಿನಿ. ಸುಮ್ಮ ನಾ ಸತ್ರು ಕೂಡ ಒಂದ್ ರೇಷ್ಮೆ ಗಿಡ ಇಟ್ಟು ಪೂಜೆ ಮಾಡಿರುವ ಅಂತ ಹೇಳಿ ಸಾಯುವಂತ ತತ್ವದಲ್ಲಿ ಇದ್ದವ ನಾನು ಅಪ್ಪ. ಆ ಬೆಳೆ ಬೆಳೆದಿನಿ. ಇಂದು ಪುಂಡಿ ಪಲ್ಯಕ್ಕೆ ರೇಟ್ ಕೊಡ್ತೀನಿ ಅಂದ್ರೆ ನಮ್ಗೆ ಎಕರೆ ಲೆಕ್ಕದ ಮೇಲೆ ಅದು 5 ಲಕ್ಷ ಬರ್ತಿತ್ತಂದ್ರ ಪುಂಡಿ ಪಲ್ಯನು ಮಾಡ್ತೀನಿ. ಈಗ ಅದಕ್ಕೆ ಮತ್ತೊಂದು ನಿದರ್ಶನ ಅಂದ್ರ ಏತ್ ಮಾಡದಾಗ ಸುಭಾಷ್ ಶರ್ಮಾ ಅಂತದಾರ, ಈ ಕಾಯಿಪಲ್ಯ ಮಾರಾಟ ಮಾಡ್ತಾರ ಅವ್ರು 2 ಲಕ್ಷ ತೆಗಿತಾರ ಎಕರೆ ಗುಡ್ಡಗಾಡ್ನಾಗದ. ನಾ ನೀರಿಲ್ಲ ಏನ್ ಮಾಡುದಪ್ಪ, ನಮ್ದು ಒಂದು ಗುಡ್ಡಿ ಅದ. ಅಲ್ಲಿ ಹೋಗಿ ನೋಡಿದಾಗ ಅದ್ವಿತೀಯ ಮಾರ್ಕೆಟ್ ಬಹಳ ಮಹತ್ವ. ಅಲ್ಲಿ ಡಾಕ್ಟರ್ ಎಲ್ಲರೂ ಏತ್ ಮಾಲ ಸುಭಾಷ್ ಶರ್ಮಾ ಕೊಟ್ಟಂತ ಕಾಯಿಪಲ್ಯನೇ ಖರೀದಿ ಮಾಡ್ರಿ ಅಂತ ಹೇಳಿ ಸಲಹೆ ಮಾಡೋ ಹೊತ್ತಾಗ ಕಸ ಸಹಿತ ಒಂದು ರಸ ಆಗಿ ಹೋಗ್ತದ. ಅದು ನಾವು ಆ ಸತ್ವಯುತವಾದ ಗುಣಮಟ್ಟ ಇದ್ದಂತ ಉತ್ಪಾದನೆಯನ್ನು ತೆಗಿಬೇಕಂತ ಹೊರಟರಲ್ಲಿ ನಾನು ಒಬ್ಬ. ಅದ್ ತೆಗೆದು ಅದ್ರ ಸುಖ ನಾವು ಉಂಡಿನಿ, ಅದಕ್ಕೆ ಬೆನ್ನ ಹತ್ತೀನಿ. ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದೀವಿ, ರೈತರು ಏನಪ್ಪ ಅಂತಂದ್ರ ನಿಮಗ್ ಕೃಷಿ ಹೆಂಗ ಅನಿಸ್ತದ ಅಂತ ಕೇಳಿದಾಗ ಅದ್ರೊಳಗೆ ಏನ್ ಸುಖ ಅದ್ರಿ, ಸಾಲ ಆಗ್ತದ, ಕೂಲಿ ಸಿಗುವುದಿಲ್ಲ, ಬಹಳ ಕಷ್ಟದ, ನುಕ್ಸಾನ ಬಹಳ ಅದ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಿರ್ತಾರ. ಅಂತ ರೈತರಿಗೆ ನೀವ್ ಏನ್ ಹೇಳ್ಬಯಸ್ತೀರಿ? ಕಟ್ಟು ಸತ್ಯರಿ, ಕೃಷಿ ತಾಬಲ ಜಗಬಲ. ಉಳುಮೆ ಮಾಡೋವನೇ ಒಕ್ಕಲತನ ಮಾಡ್ಲಿಕ್ಕೆ ಸಾಧ್ಯ ಅದ. ಹಚ್ಚಿ ಮಾಡ ಫ್ಯಾಕ್ಟರಿ ಹೆಂಗ ನಾವು ಲೇಬರ್ ವರ್ಕ್ ಮಾಡ್ಕೊಂಡು ಅದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಆಗುದಿಲ್ಲ. ಆ ಜ್ಞಾನ ಇರಬೇಕು. ನಾವು ಸ್ವತಃ ದನಗಳ ಕಾಲಾಗ ದನಗಳಕ್ಕಿಂತ ದನ ಆಗಿ ಇದ್ದು ಅದರ ಸಗಣಿ ಉತ್ತ ಅದರ ಪವಿತ್ರತೆಯನ್ನು ತೆಗೆದುಕೊಂಡು ಅದನ್ನು ಉಪಯೋಗ ಮಾಡಿಕೊಂಡೆ ಬಂದ್ರೆ ಅದು ಉತ್ಪನ್ನ ಬರ್ತದ. ಇಲ್ಲಿ ಹಚ್ಚಿ ಮಾಡಿಸೋದ್ರಿಂದ ಬರುವುದಿಲ್ಲ ಅನ್ನೋದೊಂದು ಸಿದ್ಧಾಂತಕ್ಕೆ ಒಪ್ಪಿ ಹೊಂಟವರಲ್ಲಿ ನಾನು. ಅಂದ್ರೆ ರೈತರು ಸ್ವತಃ ಕೆಲಸ ಮಾಡಬೇಕು, ಮಾಡ್ಲೇಬೇಕು. ಮಾಡ್ಲಿಕ್ಕಂದ್ರೆ ಅದು ಮಾಡೇಬಾರದು. ಹೆಂಡಿ ಮುಟ್ಲಾರ್ದವ್ರು ಒಕ್ಕಲ್ತನ ಹೆಂಗ್ ಮಾಡ್ತಾರ? ಹೈಲಿ ಇಂಪಾಸಿಬಲ್. ಯಾರಲ್ಲಿ ಅದರ ಬಗ್ಗೆ ಜ್ಞಾನ ಅದ ಅವನೇ ಆ ಉದ್ಯೋಗ ಮಾಡಬಹುದು. ಸುಮ್ಮನೆ ಮಾಲಕಾಯಿ ಕೂತು ಅದರ ನಡೆಸಿಕೊಂಡು ಹೋಗುವಂತ ಶಕ್ತಿ ಇಲ್ಲ, ಹಾಳಾಗಿ ಹೋಗ್ತಾರೆ. ಈಗ ಅಥರ್ಗದೊಳಗೆ ತಮ್ದು ಎಂಥ ಜಮೀನ್ ಅದ ಮತ್ತೆ ಅದನ್ನ ಯಾವ ರೀತಿ ತಾವು ನಿರ್ವಹಣೆ ಮಾಡಿದ್ರಿ ಇಲ್ಲಿ ತನಕ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು? ನಮ್ದು ಒಂದು 1950 ನಮ್ಮ ಜಮೀನ 12 ಎಕರೆದ್ದು. ಎಲ್ಲಿನೂ ಒಂದು ಕೂರಿಗೆ ದಿಂಡ್ ಹೋಗಿ ಬರೋಷ್ಟು ಲೇವಲ್ ಇದ್ದಿದ್ದಿಲ್ಲ. ಅದು ಎತ್ತುಗಳ ಮೇಲೋ ಮ್ಯಾನ್ ಪವರ್ ಮೇಲೋ ನಾವೇ ಲೇವಲ್ ಮಾಡಿಕೊಂಡು ತಿಪ್ಪಿ ಗೊಬ್ಬರ ಹೊಡೆದು ಕೆರಿ ಮಣ್ಣು ಹೊಡೆದು ಅದು ಒಂದು 25 ಕೆಜಿ ಬೆಳೆಲಾರದಂತ ಒಂದು ಜಮೀನನ್ನು ಇನ್ನು 300 ಕ್ವಿಂಟಲ್ ಮಾಲ್ ಬೆಳೆಯುವಂತಹ ಜಮೀನವಾಗಿ ಅಳವಡಿಸಿಕೊಂಡಿನ ಸ್ವತಃ ಪರಿಶ್ರಮದಿಂದ. ಎಟ್ಟಿ ಆಳ ಹತ್ತೂರು ಅವ್ರು ಮಾಡೋದಿಲ್ಲ, ಅವ್ರು ನಿದ್ದೆ ಎತ್ತರಾದ ಕುಳ್ಳೇನೆ ಮಾಡೋದು, ನಿದ್ದೆ ಬದ್ನ ಅಲ್ಲೇ ಮುಕ್ಕೊಳ್ಳೋದು. ಆಮೇಲೆ ಇನ್ನೊಂದು ಇಂಡಿ ರೋಡಿಗೆ ಒಂದು 7 ಎಕರೆ ಜಮೀನ್ ಅದ, ಅದು ಹಾರ್ಟಿಕಲ್ಚರ್ ಕ್ರಾಪು. ಅಲ್ಲಿ ಲಿಂಬಿನು ಬೆಳೆದಿನಿ, ಅದು ಅಜಿ ಸಲುವಾಗಿ ತಗೊಂಡಿದ್ದು. ಅಲ್ಲಿ ಉಪ್ಪು ನೀರಿತ್ತು ರುಚಿ ನೀರು ಅಂತ ಹೇಳಿ ಅಲ್ಲಿ ಲಿಂಬಿನು ಎಕರೆಕ 50,000 2.5 ಲಕ್ಷ ರೂಪಾಯಿ ಪರ್ ಎಕರೆ ಬಂತು. ರೇಷ್ಮೀನು ಒಂದ್ ಎಕರೆಕ 60,000 ಸರಾಸರಿ ಇನ್ಕಮ್ ಬಂತು ನನಗೆ ಒಂದು 5-6 ವರ್ಷ. ನಾ ಹೇಳುದು 1980 ಆಚೆ. ಮತ್ತ ಅದಕ್ಕೆ ಅದು ಯಾವಾಗ ನಾನು ಹೊಡಿ ತುಂಬಿಸ ಉದ್ಯೋಗ ಮಾಡ್ಲಕತ್ತೀನಿ. ಈಗ ಎಲ್ಲಾ ಕಡೆ ಬಂದು ಹಾರ್ಟಿಕಲ್ಚರ್ ಕ್ರಾಪಿಗೆ ಹೊಡಿ ತುಂಬಲಕತ್ತೆ ಅಂತ ಹೇಳಿ ಒಂದು ವಿಷಯ ಬಂದಾಗ ನಮ್ಮಲ್ಲಿ ಬರೋ ಲಿಂಬಿ, ಲಿಂಬಿಯಿಂದ ನಾವು ಉದ್ಧಾರ ಆಗಿವಿ. ಈ ಸದ್ ನಮ್ಮ ಹಣಿ ಬರಿ ಹಿಂಗಾಗ್ಯದ, ಗಿಡದಾಗಿನ ಬಿದ್ದು ನಿಂಬಿಕಾಯಿ 6,000 ದಿಕ್ಕಿಲ್ಲಿಂದ. ನನ್ನ ಕಾಲು ಹಿಡ್ದಾವ, ನಾನು ಹೆಂಡತಿದ್ ಹಿಡ್ದಾವ, ಮಗ ಒಬ್ಬನೇ ಗ್ರಾಜುಯೇಟ್, ಪಗಾರ ಕೊಡ್ತೀನಿ, ನಿಮ್ಮ ಮನಿ ಕೊಡ್ತೀನಿ, ಹೈನ್ ಕೊಡ್ತೀನಿ ಮಾಡ್ರಿ ಅಂದಾಗ ಅವರು ಮನ್ಮುಟ್ಟಿ ಮಾಡ್ಲಕತ್ತಾರ. ಪ್ರಕೃತಿ ವಿಕೋಪದಿಂದ 10-15 ವರ್ಷಗಳಲ್ಲಿ ನಾವು ಹಿಂದ್ ಗಳಿಸಿದ ಉತ್ಪನ್ನವನ್ನೇ ಇಂದು ಉಣ್ಕೋತ ಹೊಂಟಿದ್ದೆ ಹೊರತಾಗಿ ನಾವು ಸಾಲ ಮುಕ್ತ ಇದೀವಿ, ಸ್ವತಂತ್ರ ಇದೀವಿ, ಮನೋಬಲ ವದ್ರ ಮನೋಬಲದಿಂದ ಉಣ್ಕೋತ ಹೊಂಟಿವಿ. ಬಹಳಷ್ಟು ಜನ ಕಡಿಮೆ ಜನ ರೈತರು ಹೇಳುವಂತಹ ಮಾತಿದು, ಬಹಳಷ್ಟು ತಾವು ಸಾಧನೆ ಮಾಡಿರಿ ಇಲ್ಲಿ ತನಕ. ಈಗ ಇಂಥ ಒಂದು ನಿರ್ವಹಣೆ ಮಾಡಬೇಕಂತಂದಾಗ ಸಾಕಷ್ಟು ಕಷ್ಟ ನಷ್ಟಗಳನ್ನು ನೀವು ಎದುರಿಸಿರಬೇಕು. ಈ ಕೂಲಿ ಆಳುಗಳದಾಗ್ಲಿ ಅಥವಾ ಮಷಿನರಿ ಆಗ್ಲಿ, ಇಂಥವ್ ಹೆಂಗ್ ಮಾಡಿದ್ರಿ, ಹೆಂಗ್ ನಿರ್ವಹಣೆ ಮಾಡಿದ್ರಿ ನೀವು? ನಾವು ಮಾಡಿದ್ದೆಲ್ಲ ಮನುಷ್ಯನ ಶಕ್ತಿ ಮೇಲೆ. ಕೆರಿ ಮಣ್ಣದ್ ಹೊಡೆದಿದ್ದೆಲ್ಲ ಟ್ರಾಕ್ಟರ್ಲ್ಲಿ ಹೊಡೆದಿದ್ದೆವು, ಯಾವ್ದು ಅನುಕೂಲ ಆತ ಮಾಡ್ಕೋತ ಹೊಂಟಿದ್ದೆವು. ಆಮೇಲೆ ಹೀಗೆ ಮಾಡಬೇಕು ಅಂತ ಹೇಳಿ ರೂಲ್ ಅಂಡ್ ರೆಗ್ಯುಲೇಷನ್ ದಿಂದ ನಾ ಹೊಂಟವರಲ್ಲಿ ನಾವೇನಲ್ಲ. ಕೂಲಿ ಆಳುಗಳು ಮೊದಲು ನಾವು ಮಾಡೋ ಕೃಷಿ ಮಾಡುವಾಗ ನಮ್ಮಲ್ಲಿ ಒಂದ್ 4 ದಿನ ಹೊರಗಿನವ್ರು ಬಂದ್ರೆ ನಾವು ಅವರಲ್ಲಿ ಮುಯ್ಯಕ ಪರಿಸ್ಥಿತಿಯಲ್ಲಿ ಮಾಡ್ಕೊತ ಬಂದ್ರೆ ರೈತರು ನಾನು ಒಬ್ಬ. ಮತ್ತ ದುಡ್ಡಿನ ಮಾಧ್ಯಮ ಈಗ ಒಂದು 2 ದಶಕದಿಂದ 90 ಹಿಡ್ಕೊಂಡು ಪ್ರಭಾವ ಹೆಚ್ಚಾಗಲಕತ್ತದ. 80 ಶುರು ಆಗಿ ಆಗಲಕತ್ತದ, ಎಲ್ಲಾನು ದುಡ್ಡಿನಿಂದೆ. ದುಡ್ಡಿನಿಂದ ಆಯ್ತಂದಾಗ ಮುಗ್ಧ ಜೀವಿಗಳು ಕಾರ್ಮಿಕರು ಅವ್ರು ಮಾಯಾಗಿ ಹೋದ್ರು. ಇಂದು ಬೇಕಾದಷ್ಟು ಪಗಾರ ಕೊಟ್ಟರು, ಪಗಾರ ಅಲ್ಲಿ ಕೆಲಸ ಏನೂ ಆಗುದಿಲ್ಲ. ಮತ್ತೆ ಅದಕ್ಕೆ ಮ್ಯಾನೇಜರ್ ಆಗಿ ನಾವು ಮಾಡಿ ಏನ್ ಮಾಡೋದು? ಸ್ವತಃ ಕೆಲಸ ಮಾಡಿ ಮಾಡಲಿಲ್ಲ ಅಂದ್ರ ನನ್ನ ಅಭಿಪ್ರಾಯದಲ್ಲಿ ಒಕ್ಕಲ್ತನ ನೀಗ್ಬೇಕಂದ್ರ ಅದ್ರ ಅನುಭವ ಇರಬೇಕು. ಹಿಂದ ದಾಡ್ಡಿದ್ ಮಗನಿಗೆ ಒಕ್ಕಲ್ತನ ಹಾಕ್ಬೇಕಂತಿದ್ರು. ಹಿಂದ ಜಾಣಿದ್ ಮಗನೇ ಹಿಂದ ಒಕ್ಕಲ್ತನ ಮಾಡೋದ್ರ ನಡೀತದ, ದಾಡ್ಡಿದ್ ಮಗ ಮಾಡೋದ್ ನಡೆಯದಿಲ್ಲ. ಯಾಕೆ ದಾಡ್ ಮಗ ನೀರ್ ಒಂದೇ ಹಾಯ್ಸಾನ, ಗೆಳೆ ಒಂದೇ ಹೊಡೆದಾನ. ಹಿಂದ ಪಂಚಮಹಾಭೂತಗಳಲ್ಲಿ ಸೂರ್ಯನ ಇದು ಎಷ್ಟು ಬೇಕು, ಗಾಳಿ ಎಷ್ಟು ಬೇಕು, ಒಬ್ಬರು ಎಷ್ಟು ಬೇಕು, ಪೋಷಕಾಂಶಗಳು ಯಾವ್ಯಾವ ಬೇಕು ಅನ್ನೋದಂತ ಜ್ಞಾನ ಇದ್ದವನೇ ಮಾಡ್ಲಕ್ ಸಾಧ್ಯ ಅಲ್ಲ, ಅವನೇ ಮುಂದುವರಿತಾನ. ಹೊರತಾಗಿ ಅಶಿಕ್ಷಿತ ಏನು ಬರಲಾರ್ದವ ಹಿಂದ ಒಕ್ಕಲ್ತನ ನಡೆಸಿದ್ರೆ ಅದು ಹಾಳಾಗ್ತದ ಅನ್ನೋ ಒಂದು ಸಿದ್ಧಾಂತ ನಂಬಿ ಹೊರಟಿನಿ. ನಂದು ಹಾಳಿನ ಪ್ರಶ್ನೆ ನನ್ನಲ್ಲಿ ಅದ. 30 ಎಕರೆ ಜಮೀನಲ್ಲಿ ನಾನು ಅದೀನಿ. ಈಗ ಬೆಂಗಾಡು ಗುಡ್ಡ ಈಗ ಅರಣ್ಯನು ಬೆಳೆಸ್ಕೊಂಡಿನಿ. ಅದ್ರಾಗ 33% ಅರಣ್ಯ ಅದ. ಮಳೆ ಕೊಯ್ಲು ಮಾಡ್ಕೊಂಡಿನಿ. ಆಳುಗಳು ಬರಲ್ಲ ತಂದು ಕೂಗ ನನ್ನ ಹಿಡ್ಕೊಂಡು ಎಲ್ಲಾರಿಗೆ ಅದ. ಮತ್ತ ಅದೇನ್ ಕೊಂಡು ಕೊಟ್ಟಿರ್ತು ಹ್ಯಾಂಗಾದ್ರೂ ಬರಲ್ಲ ಜೀವ ಕೊಡುದು ಏನ್ ಅದಕ್ಕೆ ಏನ್ ಮಾಡೋದು. ಒಂದ್ ಏನ್ರೇ ಒಂದು ವಿಚಾರ ವಿನಿಮಯದಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಳ್ಬೇಕಂದ್ರ ನಾ ಏನ್ ಗಡ್ಡಿ ಕಾಣಿಸ ತಿಂದ್ರೇನು ಇರ್ಲಿಕ್ಕಂದ್ರ ಕಣೆ ತಿಳ್ಕೆ ಹೆಚ್ಚಿಗೆ ಏನಂತ ಹೇಳಿ ಮಾಡ್ಕೋತ ಹೊಂಟ್ರಲ್ಲಿ ನಾನು ಒಬ್ಬ. ಅದನ್ನ ನಮ್ಗೆ ತೃಪ್ತಿನೇ ಅದ, ಆರಾಮೇ ಇದೀವಿ ನಾವು. ತೋಟದಲ್ಲಿ ಇರ್ತೀವಿ, ಆರೋಗ್ಯವಂತರಾಗಿರ್ತೀವಿ. ಯಾವ ಜಡ್ಡ ಜಾಪತ್ರಗಳ ಅದೇನು ನಾವು ಇನ್ನುವರೆಗೆ ಆಗಿಲ್ಲ. ಇದಕ್ಕ ಭೂಮಿ ತಾಯಿ ಪುಣ್ಯನೆ, ನಿಸರ್ಗದ ಬದುಕು. ನಮಗೆಲ್ಲ ಗೊತ್ತದ ಬಿಜಾಪುರ ಜಿಲ್ಲೆ ಅಂತಂದ್ರೆ ಅಗ್ದಿ ಬರಗಾಲಕ್ಕೆ ಯಾವತ್ತೂ ತುತ್ತಾಗುವಂತಹ ಒಂದು ಜಿಲ್ಲೆ. ಸರಿಯಾಗಿ ಮಳೆ ಬರುವುದಿಲ್ಲ, ಮಳೆ ಬಂದರೂ ಕೂಡ ಬೆಳೆ ಬೆಳೆಯುವಂತಹ ಪರಿಸ್ಥಿತಿ ಕೂಡ ಬಹಳ ಗಂಭೀರ ಇರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ರೈತರು ಏನು ಮಾಡಬೇಕು, ಯಾವ ರೀತಿಯಾದಂತಹ ಒಂದು ಕೃಷಿ ಪದ್ಧತಿಯನ್ನ ಯಾವ ಬೆಳೆ ಯೋಜನೆಯನ್ನ ಅನುಸರಿಸಬಹುದು ಅಂತೀರಿ? ನಾವು ಬರಗಾಲ ಜಿಲ್ಲೆಯವರು ಒಪ್ಪಿಕೊತೇವ್ರಿ ನಾವ್ರಿ. ಆ ಬರಗಾಲ ಜಿಲ್ಲೆಯಿಂದ ರೈತರು ಹೇಗ ಉತ್ತಮ ಜೀವನ ಪಡ್ಕೊಳ್ಬೇಕಂದ ಅದ ಮುತ್ತಜ್ಜರೇ ತಮಗೆ ಹಾಸಿಗೆ ಎಷ್ಟದ ಅಷ್ಟೇ ಕಾಲು ಚಾಚಾರ. ಅವ್ರು ಯಾರು ಸಾಲ ಕೊಡ್ತೀನಿ, ಸಾಲ ತಗೊಂಡಿಲ್ಲ. ಉಪವಾಸ ಇದ್ರು ಮಾನವೀಯ ಮೌಲ್ಯ ಆಧಾರಿತವಾಗಿ ಬದುಕಿದಂತ ನಮ್ಮ ಜಿಲ್ಲೆ. ಅದರಲ್ಲಿ ಪಂಚ ನದಿಗಳು ಹರಿದ್ರು ಕೂಡ, ಶರಣರ ನಾಡಾದ್ರೂ ಕೂಡ ಇವರಲ್ಲಿ ದುಡಿದೇ ಉಣಬೇಕನ್ನುವಂತ ಛಲ ನಮ್ಮಲ್ಲಿ ಅದ. ಈ ಒಂದ್ ವರ್ಷ ಬೆಳಿ ಬತ್ತ 3 ವರ್ಷ ಬರುದಿಲ್ಲಪ್ಪೋ ಅನ್ನೋದು ಒಂದು ನಮಗ ಖಾತ್ರಿನೇ ಅದ. ಹಿಂದ ಅದು ಹೋಗಿ 1 ವರ್ಷ ಬಂದು 10 ವರ್ಷಕ್ಕೆ ಬರ್ಲಾಕತ್ತದ. 1 ವರ್ಷದ ಉತ್ಪನ್ನ 10 ವರ್ಷಕ್ಕೆ ಹಂಚಿಕೊಂಡು ಉಣ್ಣುವಂತ ಒಂದು ಕಲಾವಂತಿಕೆ ಯಾವ ರೈತನಿಲ್ಲದ ಇಂದು ಇನ್ನುವರೆಗೆ ಆರಾಮೇ ಅದಾನ. ಅದ್ರ ಇದ್ದಿದ್ರ ಮೇಲೆ ಬದುಕಬೇಕು ಅನ್ನೋ ಛಲವಾದಿಗಳಲ್ಲಿ ನಮ್ಮ ಜಿಲ್ಲೆ. ಆದ್ರ ಈಗ ಹಾರ್ಟಿಕಲ್ಚರ್ ಬೆಲೆ ಬಂದು ಹಾರ್ಟಿಕಲ್ಚರ್ ಕ್ರಾಪ್ ಮಾಡುವುದರಲ್ಲಿ ನಾವು ಎತ್ತಿದ ಕೈ ಆಗಿದ್ದೇವೆ. ಲಿಂಬೆನನು, ದ್ರಾಕ್ಷಿಯನನು, ದಾಳಿಂಬರನನು, ಮತ್ತ ಅಂಜೂರಿಯನನು. ಈಗ ಯಾವ ನೀರ್ ಒಂದ್ ಹೋಗಿತ್ತು, ಈ ನೀರ್ ಬಂದು ಬೇಕಾದ್ ಮಾಡ್ತೇವೆ. ನಾನು ಹುಟ್ಟದಾಗಿಂದ ಇಲ್ಲಿವರೆಗೆ ನೋಡಿದ್ದಂದ್ರ ಕಾಯಿಪಲ್ಯಕ್ಕೆ 30-40 ರೂಪಾಯಿ ಕೆಜಿ ಕಾಯಿಪಲ್ಯ ಬರೆದಿದ್ದು ಇದೇ ಸಲ ನೋಡಿದ್ ನಾನು. ಹಿರಿಯರಿಂದ ಆಗ್ಲಿ, ವಿಜ್ಞಾನಿಗಳಿಂದರೇ ಆಗ್ಲಿ, ಮಹಾಪುರುಷರಿಂದರೇ ಆಗ್ಲಿ, ತಿಳ್ಕೊಂಡು ಭೂಮಿಯ ಫಲವತ್ತತೆಯನ್ನು ಕಾಯ್ಕೊಂಡು ಆದ್ರೆ ನಾವು ಬಾಳ್ತೇವೆ ಅನ್ನೋ ತತ್ವಕ್ಕೆ ಅವಲಂಬಿಸಿದವರು ಬಹುಭಾಗದ ಬಿಜಾಪುರ ಜಿಲ್ಲೆ ರೈತರು. ಈಗ ನೋಡ್ರಿ, ಇಂಥ ಒಂದು ಪರಿಸ್ಥಿತಿ ಇರುವಾಗ, ಎಲ್ಲಿ ಮಳೆ ಕಡಿಮೆ ಅದ ಅನ್ನುವಂತಹ ಒಂದು ಪರಿಸ್ಥಿತಿ ಇರುವಾಗ, ಅಲ್ಲಿ ರೈತರಿಗೆ ಈಗ ಅದನ್ನು ಒಂದು ಕೃಷಿ ಹೊಂಡ ಮಾಡ್ಕೋಬೇಕು ಅಥವಾ ನೀರಿನ ಸಂರಕ್ಷಣೆ ಮಾಡ್ಕೊಳ್ಬೇಕು, ಒಡ್ಡಗಳನ್ನು ಹಾಕೊಳ್ಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಬಂದು ಅವ್ರು ಈ ನಿಟ್ಟಿನೊಳಗೆ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರ, ಅದರೊಳಗೆ ಪ್ರೇರಣೆ ಏನಾದ್ರೂ ತಗೊಂಡಾರ ಅಂತ? 160-70% ತಗೊಂಡಾರ. ಮಳೆ ಕೊಯ್ಲು ಮಾಡ್ಕೊಂಡ್ರ, ಕೃಷಿ ಹೊಂಡ ಮಾಡ್ಕೊಂಡ್ರ, ಸಣ್ಣ ಕೆರಿ ಮಾಡ್ಕೊಂಡ್ರ, ನಾಲಾ ಬಂಡಿಂಗ್ ಮಾಡ್ಕೊಂಡ್ರ. ನಾಲಾ ಬಂಡಿಂಗ್ ಅದು ಕೃಷಿ ಇಲಾಖೆ ದೇವರ ಪುಣ್ಯನೆ, ಅದು ಕೊಡುಗೆ ಅದು. ಈ ಬೇಕಾದಷ್ಟು ಮಳೆ ಆದ್ರೂ ನಾಲಾ ಬಂಡಿಂಗ್ ತುಂಬಾದು ಅಂದ್ರೆ ನಾವು 1 ವರ್ಷ ತನಕ ಆರಾಮ ಇರ್ತೀವಿ. ಎಲ್ಲ ಬಾವಿಗಳ ನೀರು ಜಲ ಬರ್ತದ. ಇದು ನೈಸರ್ಗಿಕವಾಗಿ ಬೆಳೆದಂತ ಹಣ್ಣು ಹಂಪಲ ರ್ಯಾಲಿ ಕಾಳ ಕಡಿಗಳನ್ನ ಹಾಲಿ ಉಂಡವರು ಅನ್ನೇ ಹೈಬ್ರಿಡ್ ಬೀಜರೇನ್ರಿ, ಹೈಬ್ರಿಡ್ ಹಣ್ಣು ಹಂಪಲರೇನ್ರಿ, ಹೈಬ್ರಿಡ್ ಎಲ್ಲಾನು ಹೈ ಇಲ್ಲಿಂಗ್ ಕೊಡುವ ಅನಿಮಲ್ಸ್ ಎಲ್ಲ ಇದ್ದಿದ್ದು ಆ ಕ್ವಾಲಿಟಿ ಕಳ್ಕೊತದ, ಗುಣಮಟ್ಟ ಕಳ್ಕೊತದ, ಈಲ್ಡ್ ಹೆಚ್ಚು ಬರ್ತದ. ಆದ್ರ ಅದು ಇಂದ ನಾವು ಬದುಕಬೇಕಾಗ್ಯದಪ್ಪ, ಎಲ್ಲರಿಗೆ ಒಂದ್ ತುತ್ತು ಅನ್ನ ಇರ್ಲಿಕ್ಕೆ ನುಚ್ಚರಿ ಇರ್ಲಿ ಅನ್ನುವಂತ ಲೆಕ್ಕನಾಗ ಎಲ್ಲಾರು ಕೂಡ ಅದು ಮಾಡಿದೇವ್ ನಾವು. ಸಾಕಷ್ಟು ಸಂಸ್ಥೆಗಳು ಈ ತಮ್ಮ ಕೃಷಿ ಅನುಭವ ಏನ್ ಹೊಂದಿರಿ, ಏನ್ ಕೃಷಿ ಒಳಗೆ ಪ್ರಯೋಗಗಳನ್ನು ಮಾಡಿರಿ, ಅದರೊಳಗೆ ಸಾಕಷ್ಟು ಶ್ರೇಯಸ್ಸು ಕೂಡ ತಮಗೆ ಸಿಕ್ಕದ. ಸಾಕಷ್ಟು ಸಂಘ ಸಂಸ್ಥೆಗಳು ತಮಗೆ ಸನ್ಮಾನ ಗೌರವ ಕೂಡ ಮಾಡ್ಯವ. ಯಾವ್ಯಾವ ಸಂಸ್ಥೆಗಳು ಯಾವ ಗೌರವವನ್ನ ತಮಗೆ ಮಾಡಿದಾವ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಮೊದಲ ನಮ್ಮ ಬೆಳೆದಂತ ಮಾಲವನ್ನು ತಿಂದಂತ ರೈತ ಬಳಗನೆ ನಮಗ್ ಮೊದಲ ಅವಾ ಕೊಟ್ರ. ನಾನು ಒಂದ್ 100 ಚೀಲ ಕಾಳಿದ್ರು ನಮ್ ಮಾರ್ಕೆಟ್ನಾಗ ಹೋಯ್ದಂದ್ರೆ ನಾನು ಜ್ವಾಳ ಮಾರುತ್ತಾಗ ಮತ್ತೊಬ್ಬನ ಸ್ವಲಿ ಸಹಿತ ಮಾರಿಲ್ಲ. ನಮ್ಮ ಉಳ್ಳಾಗಡ್ಡಿ ಮಾರ್ಕೆಟ್ ಹೋಯ್ದಂದ್ರೆ ನನ್ನ ಮಾಲ್ ಯಾವಾಗಲೂ ತೆಪ್ಪಿ ಹೊಡೋದು ಲಾಸ್ಟ್ಗೆ ಮಾರ್ಯಾರ. ಅವ್ರು ಜ್ವಾಳ ಮಾರದ್ ಕಡಿಗೆ ಮಾರ್ಯ ಫಿಕ್ಸ್ ಅದು. ಆ ರೇಟ್ ಏನ್ ಹೇಳಿದ ಅವ್ರು ಏನ್ ಹೇಳ್ತಾನ ಕೊಟ್ಟು ಹೋಯ್ತೇವ. ಯಾಕೆ ಗುಣಮಟ್ಟ ಬೆಳೆಸುವುದರಲ್ಲಿ ಅದು ಬಂದ ಹೊರತಾಗಿ ನಮ್ಮ ಒಂದು ವಿಶಿಷ್ಟತೆ ಅದರಲ್ಲಿ ಏನಿಲ್ಲ. ಕೃಷಿಯಲ್ಲಿ ನಮ್ಮ ಕೆವಿಕೆಗಳು ಮೊದಲು ನಮ್ಮನ್ನ ಅಪ್ಪಿಕೊಂಡ್ರು, ತೊದಲು ನೋಡಿಗೆ ತೆಗೆದು ನಡೆಸಿದ್ರು. ಅವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿನ ಕೊಟ್ರು, ಮತ್ತ ಆದರ್ಶ ರೈತ ಅಂತಾನು ಕೊಟ್ರು. ಅವ್ರು ಏನ್ ಹೇಳ್ತಾರ ಅದನ್ನೆಲ್ಲ ನಮ್ಮಲ್ಲೇ ಕೃಷಿ ವಿಶ್ವವಿದ್ಯಾಲಯದವರು, ಕೃಷಿ ಆಫೀಸರ್ ಏನು ಪ್ರಯೋಗ ಮಾಡಿದ್ದರಲ್ಲಿ ಮೂಲ ನಾನು ಒಬ್ಬ ಬಹುಭಾಗ ಕಾರಣ ಅಂತ ಹೇಳಿ ನಾನು ನಿಮ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆ ಜಿ ಮಾದೇಗೌಡ ಪ್ರತಿಷ್ಠಾನದ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಒಂದು 1,000 ರೂಪಾಯಿನ ಕೊಟ್ಟರು. ಆದ್ರೆ ಅದು ಕೊಟ್ಟಿದ್ದು ನನ್ನ ಸ್ವತಃ ಒಕ್ಕಲ್ತನ ಮಾಡಿದ್ದಕ್ಕೆ, ಅದೇ ಗ್ಯಾಸ್ ಮಾಡಿಕೊಂಡು ವಿದ್ಯುತ್ ಮಾಡಿಕೊಂಡು ಸ್ವಾವಲಂಬಿ ವಿದ್ಯುತ್ ಹೊಟ್ಟಿಸಿಕೊಂಡಿದ್ದಕ್ಕೆ, ಮತ್ತೆ ಮನೆಯವರೇ ಎಲ್ಲಾನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೊಂದು ಹೆಮ್ಮೆಯಿಂದ ಅಂತ ಹೇಳಿ ಅಂದಿನ ಸಭಾದಲ್ಲಿ ಅವ್ರು ಹೇಳಿದ್ರು. ಕುಂಬಳ ಮಾಸ್ಟರ್, ತಾವು ಶಿಕ್ಷಕ ವೃತ್ತಿಯನ್ನ ಮಾಡಿ ಈಗ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದೀರಿ, ತಮ್ಮ ಒಂದು ವೃತ್ತಿ ಒಳಗ ಮಕ್ಕಳಿಗೆ ಏನಾದರೂ ಕೃಷಿ ಪಾಠವನ್ನು ಮಾಡುವಂತಹ ಒಂದು ಕೆಲಸ ಮಾಡಿದಿರ್ತಾವ? 1950 ಸಾಲ ನಮ್ಮದು ಒಕ್ಕಲ್ತನ ಶಾಲೆ. ನಮ್ಮ ಒಕ್ಕಲ್ತನ ಶಾಲೆಯಲ್ಲಿ ನಾವೇ ಕೈ ತೋಟದಲ್ಲಿ ಕಾಯಿಪಲ್ಲೆ ಬೆಳೀತಿದ್ದೆವು, ಹಣ್ಣಂಬಲ ಬೆಳೀತಿದ್ದೆವು, ಬಜಾರ್ ಮಾರ್ಕೆಟ್ ದಿನ ಒಯ್ದು ಮಾರ್ಕೊಂಡು ಬರ್ತಿದ್ದೆವು, ಅದ್ರ ಲೆಕ್ಕ ಪಕ್ಕನ ಇಡ್ತಿದ್ದೆವು. ಏ ಭೂಮಿಯಾಗ ಇದು ಬರ್ತದ ಅಂತ ಹೇಳಿ ಒಂದು ಉತ್ಸುಕತೆ ಬೆಳೀತು. ಆಮೇಲೆ ಒಕ್ಕಲ್ತನ ಸಾಲದಿಂದ 5ನೇ 4ನೇ ಬಂದಾಗ ಹಗ್ಗ ಮಾಡೋದು, ಕೂರಿಗೆ ದಿಂಡ ಇದು ಮಾಡೋದು, ನೇಗಿಲಿ ಮಾಡೋದು, ದಂಟಿನ ಬೆಂಡಿನಿಂದ ಮಾಡಿ ನಾವು ಪ್ರದರ್ಶನ ಮಾಡಿ ನಮ್ಗೆ ಹುಟ್ಟಿಸಿದಂತದ್ದು ಜ್ಞಾನ ಅಂದ್ರೆ ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ. ಆ ಪ್ರೈಮರಿ ಸ್ಕೂಲ್ನಿಂದ ಈ ಮಣ್ಣಲ್ಲಿ ಏನ್ ಬೇಕಾದ್ ಬರ್ತದಪ್ಪ ಅನ್ನೋ ಒಂದು ತಿಳುವಳಿಕೆಯಿಂದ ಮಾಡ್ಕೋತ ಹೊಂಟಿದ್ವಿ. ಅದು ಬಂದೇ ಬರ್ಲಕತ್ತದ, ಆರಾಮ ನಡೆದಿದೆ. ನನ್ನ ಫೀಲ್ಡ್ಗೆ ಪ್ರತ್ಯೇಕ ಬಂದು ನೋಡಿದ್ರು ನಾ ಈಗ ಏನ್ ಮಾತಾಡಿನಿ ನನ್ನ ಫೀಲ್ಡ್ ಎಲ್ಲ ಎದ್ದ ಕಾಣಿಸ್ತ. ನಾನು ಮಾಡೋದು ಜೀವಾಮೃತ ಒಂದು ಕೊಡ್ತೀನಿ, ಆ ಡೈಜೆಸ್ಟ್ ಲಿಕ್ವಿಡ್ ಒಂದು ಕೊಡ್ತೀನಿ, ಮತ್ತ ಕಳೆ ತೆಗೆಯೋದಿಲ್ಲ. ಭೂಮಿಯ ಮಣ್ಣಿನ ಹೊದಿಕೆ, ಒಣ ಹುಲ್ಲಿನ ಹೊದಿಕೆ, ಹಸಿ ಹುಲ್ಲಿನ ಹೊದಿಕೆ ವಾಪಸ ಈ ಪದ್ಧತಿಗಳನ್ನು ನನ್ನ ಶಕ್ತಿ ಎಷ್ಟದ ಈ ಬರಗಾಲ ಪೀಡಿತದಲ್ಲಿ ಪರಿಸರ ವಿಕೋಪದಲ್ಲಿ ಮಾಡ್ಕೋತಿ ಹೊಂಟಿನಿ. ಮತ್ತೊಂದು ವ್ಯವಸ್ಥೆ ಅಲ್ಲಿ ಏನು ಒಂದು ಅಣು ಸಹಿತ ಮಾಡಿಲ್ಲ. ನನ್ನ ಬೆಂಗಾಡಿದ್ದ ಗುಡ್ಡ ಈಗ ಅದು ವೃಕ್ಷಗಳಿಂದ ತುಂಬಿ ನಗುತ್ತದೆ ಈಗ ಮಳೆ ಕೊಯ್ಲಿನಿಂದ, ಮತ್ತ ಹಾರ್ಟಿಕಲ್ಚರ್ ಕ್ರಾಪ್ ಬೆಳೆಯುವುದರಿಂದ, ಮತ್ತ ಅದು ಉಳುಮೆ ಇಲ್ಲ. ಉಳುಮೆ ಇಲ್ಲ ಅಂದ್ರೆ ಅರ್ಥವರ್ಮ ಹೇರಳವಾದ ಪುಕ್ಕಟೆಯಾಗಿ ಬೆನ್ನೆಲುವಾಗಿ ಕೆಲಸ ಮಾಡ್ತದ. ಎರಿ ಹುಳದ ಅನುಭವ ತಗೊಂಡಿನಿ. ಮತ್ತ ಅರ್ಥವರ್ಮ ಎಲ್ಲಾರು ಅರ್ಥವರ್ಮ ಪಿಟ್ಟ 60 ರೂಪಾಯಿ ಪಿಂಡ ಅರ್ಥವರ್ಮ ಗೊಬ್ಬರ ಮಾಡಿ ಹೇಳಿ ನಮ್ ಕೊಂಡು ತಗೊಳಕ್ ಹತ್ತದ್ರು. ಆದ್ರೆ ನಮ್ಮದು ವಿಚಾರ ಏನದ, ನೀವು ಸ್ವತಃ ಮಾಡ್ರಿ. ನನ್ನ ಕಲಿಸ ಅಜರಾ ದೇಶಪಾಂಡೆ ಅಂತೇಳಿ ಸಂಖ್ಯೆಸರಲ್ಲಿ ಹೆಸರಾದ ಇಲ್ಲಿ ಮಗ್ಲ, ನಮ್ಗೆ ಅರ್ಥವರ್ಮ ಪಿಟ್ಟು ಮಾಡ್ರಿ, ಕಾಂಪೋಸ್ಟ್ ಪಿಟ್ಟು ಮಾಡ್ರಿ, ಇದು ಮಾಡಿ ಅಂತ ಹೇಳಿದವರು. ನಮ್ಮ ಪ್ರಕೃತಿಗೆ ಅನುಕೂಲ, ಹವಾಮಾನಕ್ಕೆ ಅನುಕೂಲವಾಗಿ ಅವರಲ್ಲಿ ಏನೋ ಹ್ಯೂಮಸ್ ಬರ್ತದ. ಎಲ್ಲಿ ಇದ್ದ ಕಸಗಡ್ಡಿ ಅಲ್ಲೇ ಬಿಟ್ರೆ ಅಲ್ಲೇ ಹ್ಯೂಮಸ್ ಬರ್ತದ, ಅಲ್ಲೇ ಅರ್ಥವರ್ಮ ಬರ್ತದ. ನಾವು ಅದನ್ನು ಕೃತ್ರಿಮವಾಗಿ ಮಾರ್ಪಾಡಬೇಕಾದಾಗ ಈ ಪದ್ಧತಿಯನ್ನು ಅನಿವಾರ್ಯವಾಗಿ ಅನುಸರಿಸಲೇಬೇಕು. ಇನ್ನು ಡ್ರೈಲ್ಯಾಂಡ್ ಒಳಗೆ ಗೊಬ್ಬರ ಕೊಡಬೇಕಾದ್ರೆ ಇದರಲ್ಲಿ ಒಣ ಜೀವಾಮೃತ ಮಾಡಿಕೊಂಡು ಮಾಡ್ಕೊಂಡಿವಿ. ಮತ್ತೆ ಬಿತ್ತುವಿಕೆಯಲ್ಲಿ ಪಟ್ಟ ಪದ್ಧತಿ ಅಂತ ಗ್ಯಾಪ್ ಮಾಡಿ ಅದರಲ್ಲಿ ಒಳಗೆ ಮಿಶ್ರ ಬೆಳೆ ಮಾಡೋದು. ಈಗ ಮತ್ತ ಮಿಶ್ರ ಬೆಳೆ ಮಾಡ್ಲಿಕ್ಕಾಗಿ ಯಾವುದೇ ಇದರಲ್ಲಿ ಕಾಯಿಪಲ್ಲೆ ದ್ವಿದಳ ಧಾನ್ಯಗಳು ಮತ್ತ ಏನಾದರೂ ಮಿಶ್ರ ಬೆಳೆ ಮಾಡಿ ವಾತಾವರಣದಿಂದ 78% ಎನ್ನದೊಳಗನ್ನ ಅದಕ್ಕೆ ಕನ್ವರ್ಟ್ ಮಾಡಿ ಏರಿಗೆ ಒದಗಿಸಲಕ್ಕ ಒಂದು ಅನುಕೂಲ ಆಗ್ತದಂದಾಗ ನಾವೆಲ್ಲರೂ ಆ ದಿಸೆಯಲ್ಲಿ ಹೊಂಟಿವಿ. ಈಡ್ಲನು ಹೆಚ್ಚು ಬರ್ಲಕತ್ತದ, ಕಿಸಿಯ ಖಾಲಿ ಆಗಲಾರದೆ ಆರಾಮದೀವಿ ನಾವು. ಒಳ್ಳೇದು ಕುಂಬಳ ಮಾಸ್ಟರ್ ಅವರೇ, ಇಲ್ಲಿ ತನಕ ತಮ್ಮ ಸುದೀರ್ಘವಾದಂತಹ ಒಂದು ಕೃಷಿ ಜೀವನದ ಅನುಭವದ ಬುತ್ತಿಯನ್ನೇ ನಮ್ಮ ರೈತ ಬಾಂಧವರ ಎದುರಿಗೆ ಬಿಚ್ಚಿಟ್ಟಿರಿ. ಅದರೊಳಗೆ ಸಾಕಷ್ಟು ಉಪಯೋಗವನ್ನ ಮಾಡಿಕೊಳ್ಳುವಂತಹ ವಿಚಾರಗಳು ನಮ್ಮ ರೈತ ಬಾಂಧವರಿಗೆ ತಾವು ಕೊಟ್ಟಿದ್ದೀರಿ. ಇಲ್ಲಿ ತನಕ ಸಾಕಷ್ಟು ಸಮಯವನ್ನ ನಮ್ಮ ರೈತ ಬಾಂಧವರ ಜೊತೆಗೆ ಮಾತಾಡಿ ಸಂವಾದ ಮಾಡಿ ತಾವು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕೆಎಂ ಕುಂಬಳ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಭಗವಂತಪ್ಪ ಪಂಚಕಟ್ಟಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಎನ್ನ ಕೂಡಲ್ ದ್ವಳಗಾನು ಸಂಗಮ ಕೊಡಲ ತಮ್ಮ ನೆನ್ನ ಕೂಡಲ್ ದ್ವಳಗಾನು ಸಂಗಮ ಕೊಡಲ ತಮ್ಮ ನೆನ್ನ ಕೂಡಲ್ ದ್ವಳಗಾನು ಸಂಗಮ ಕೊಡಲ ತಮ್ಮ ನೆನ್ನ ಕೂಡಲ್ ದ್ವಳಗಾನು ಸಂಗ ಕೂಡಲ್ ದ್ವಾರ ಗಾನೋ ಒಂದು ಕಂಡನ ಪಾತ ಕೂಡಲ ತಮ್ಮ ನಿನ್ನ ಕೂಡಲ್ ಬಳಗಾರ ಸಂಗಮ ಉಪಸ್ತಕ್ಕೆ ನುಡಿಯ ರೀತಿಲೆ ಗುರು ಮಾರ್ಗ ಹಿಡಿಯ ಉಪದೇಶ ಉಪಸ್ತಕ್ಕೆ ನುಡಿಯ ರೀತಿಲೆ ಗುರು ಮಾರ್ಗ ಹಿಡಿಯ ಬಡಿಯೋ ಬಡಿಯೋ ಕೂಡು ಕೂಡೋ ಕೂಡಲು ತಮ್ಮ ಎಲ್ಲ ಕೂಡಲ್ ಬಳಗಾರ ಸಂಗಮ ಒಳಗ ಹೊರಗ ಒಂದೇ ನಾದ ಇದರ ಅನುಭವ ಅಮೃತ ಸ್ವಾದ ಒಳಗ ಹೊರಗ ಒಂದೇ ನಾದ ಇದರ ಅನುಭವ ಅಮೃತ ಸ್ವಾದ ಕೂಡಲ ತಮ್ಮ ಎಲ್ಲ ಕೂಡಲ್ ಬಳಗಾರ ಸಂಗಮ ರಂಗಮಂಟಪದಲ್ಲಿ ಜಂಗಮಯ ಹಾನ ಜನಗ ಇಲ್ಲ ಖೂನ ರಂಗಮಂಟಪದಲ್ಲಿ ಜಂಗಮಯ ಹಾನ ಜನಗ ಇಲ್ಲ ಖೂನ ಅವ ನಿಂದೆಯನಗ ಮಾನ ಮುತ್ತೈದಿಸ್ತಾನ ಅವ ನಿಂದೆಯನಗ ಮಾನ ಮುತ್ತೈದಿಸ್ತಾನ ರಂಗಮಂಟಪದಲ್ಲಿ ಜಂಗಮಯ ಜನಗಳಿಲ್ಲ ಕೂಡ ರಂಗ ಮಂಟಪದಾಗ ಜಂಗಮಯ ಜನಗಳಿಲ್ಲ ಕೂಡ ಅವ ನಿಂದೆಯ ಮಾನ ಮೂವತ್ತೈದು ತಾನ ಅವ ನಿಂದೆಯ ಮಾನ ಯಾರು ಸ್ವಾರ್ಥಕ್ಕಾಗಲಿಲ್ಲ ವ್ಯರ್ಥ ಕೆಟ್ಟವಲ್ಲ ಪದೇ ಪದೇ ಬರು ಸ್ವಾರ್ಥಕ್ಕಾಗಲಿಲ್ಲ ವ್ಯರ್ಥ ಕೆಟ್ಟವಲ್ಲ ಒಪ್ಪಿಕೋರಮುಲ್ಲ ಜಂಗ ಮಂಟಪದಾಗ ಜಂಗಮಯಾನ ಜನಗ ಇಲ್ಲ ಸೋನಾ ಅವ ನಿಂದೆಯನಗಾಮಾನ ಮೂವತ್ತೈದು ತಾನ ಅವ ನಿಂದೆಯನಗಾಮಾನ ಮೂವತ್ತೈದು ತಾನ ಆರು ಮುಂದಿನ ಬಿಟ್ಟ ದ್ವಾರ ಬಂದು ಕರವ ಪಿಡದ ಒಳ್ಳೆ ಮಂಡಿನ ಬೆಟ್ಟ ದ್ವಾರ ಬಂದು ಕರವ ಬಿಡದ ಆರು ಮಂಡಿನ ಬೆಟ್ಟ ದ್ವಾರ ಬಂದು ಕರವ ಬಿಡದ ಒಳ್ಳೆ ಆರು ಮಂಡಿನ ಬೆಟ್ಟ ದ್ವಾರ ಬಂದು ಕರವ ಬಿಡದ ಒಳ್ಳೆ ಕಾಂತಿಯನ್ನವಳ ಕರವ ಬಿಡಿದಾಗ ಸ್ಥಿರವಾಗಲೆಂದು ನುಡಿದೆ ಮಂಟಪದಾಗ ಜನಮಯಾನ ಜನಗಿಲ್ಲ ಕೋನಾಮಾನ ಮೂವತ್ತೈದು ತಾನ ಅವನಿಂದಯನಗಾಮಾನ ಮೂವತ್ತೈದು ತಾನ ಶಿಖರ ಏರಿ ಕುಂತು ಶಿವ ಪೂಜೆ ಮಾಡತನ ಕರಿಸಿದ್ದನ ತಾನ ಶಿಖರ ಏರಿ ಕುಂತು ಶಿವ ಪೂಜೆ ಮಾಡತನ ಶಿಖರ ಏರಿ ಕುಂತು ಶಿವ ಪೂಜ ಮಾಡತನ ಕರಿಸಿದ್ದನ ತಾನ ಶಿಖರ ಏರಿ ಕುಂತು ಶಿವ ಪೂಜ ಮಾಡತನ ಅಂಗ ಹರಿದನ ತಂಗ ಮಾಡಿದೆನ ಅಂಗ ಹರಿದನ ತಂಗ ಮಾಡಿದೆನ ಅಂತರಂಗ ದಿನಾರ ಅಂಗ ಹರಿದನ ತಂಗ ಮಾಡಿದೆನ ಅಂತರಂಗ ದಿನಾರ ಜಂಗ ಮಂಟಪದಲ್ಲಿ ಜಂಗಮಯಾನ ಜನಗ ಇಲ್ಲ ಕೂನ ರಂಗ ಮಂಟಪದಲ್ಲಿ ಜಂಗಮಯಾನ ಜನಗ ಇಲ್ಲ ಕೂನ ಅವ ನಿಂದೆಯನಗ ಮಾನ ಮೂವತ್ತೈದು ತಾನ ಅವ ನಿಂದೆಯನಗ ಮಾನ ಮೂವತ್ತೈದು ತಾನ ಮರೆಲಾರೆ ಪ್ರಭು ನಿನ್ನ ನಾನು ಮರೆಲಾರೆ ಗುರು ನಿನ್ನ ನಾನು ಮರೆಲಾರೆ ಪ್ರಭು ನಿನ್ನ ನಾನು ಮರೆಲಾರೆ ಗುರು ನಿನ್ನ ನಾನು ಗುರು ನಿನ್ನ ನಾನು ಮರೆಲಾರೆ ಪ್ರಭು ನಿನ್ನ ನಾನು ಮರೆಲಾರೆ ಗುರು ನಿನ್ನ ನಾನು ಗುರು ನಿನ್ನ ನಾನು ಗುರು ನಿನ್ನ ನಾನು ಹರೇ ಲಾ